ನಾವೆಲ್ಲ ಇತ್ತೀಚೆಗೆ ಸಿರಿಧಾನ್ಯದ ಬಗ್ಗೆ ಸಾಕಷ್ಟು ಒಂದು ಮಹತ್ವ ಬರ್ತಾ ಇದೆ. ಭಾಳಷ್ಟು ಜನ ಸಿರಿಧಾನ್ಯಗಳನ್ನು ತಿನ್ನಲಿಕ್ಕೆ ಮುಂದೆ ಬರ್ತಾ ಇದ್ದಾರೆ ಬೇರೆ ಬೇರೆ ಆಹಾರ ಪದ್ಧತಿ ಒಳಗೆ. ಈ ಮುಖ್ಯವಾಗಿ ಸಿರಿಧಾನ್ಯಗಳು ಅಂದರೆ ಏನೇನು ಯಾವ್ಯಾವ ಬರ್ತವೆ ಹೇಳಿ ಮತ್ತೆ ನಮ್ಮ ರೈತರಿಗೆ. ಸಿರಿಧಾನ್ಯಗಳು ಅಂತ ನಾವು ಮೊದಲಿಗೆ ಅವಕ್ಕೆ ತೃಣಧಾನ್ಯಗಳು ಅಂತಿದ್ರು, ಅದನ್ನ ನಾವು ಈಗ ಸಿರಿಧಾನ್ಯ ಅನ್ನೋದನ್ನ ನಾವು ಹೆಸರನ್ನ ಚೇಂಜ್ ಮಾಡಿ ಅವಕ್ಕೆ ಸಿರಿಧಾನ್ಯ ಅಂತ ಇಟ್ಟಿದೀವಿ. ಅದರಲ್ಲಿ ಪ್ರಮುಖವಾಗಿ ನವಣೆ, ಸಾಮೆ, ಹಾರ್ಕ, ಬರಗು, ಕೊರಲೆ ಮತ್ತು ಊದಲು ಅಂತ ನಾವು ಅದನ್ನ ವಿಭಾಗ ಮಾಡಿದ್ದೀವಿ. ಅದರಲ್ಲಿ ರಾಗಿ ಮತ್ತು ಜೋಳನೂ ಕೂಡ ಸಿರಿಧಾನ್ಯ ಅಂತ ಬರ್ತಿದ್ರು ಮೊದಲಿಗೆ, ಈಗ ಅದನ್ನ ತೆಗೆದು ಇವನ್ ಮಾತ್ರ ಅದರಲ್ಲಿ ಸಿರಿಧಾನ್ಯ ಅಂತ ಅದನ್ನ ವಿಭಾಗ ಮಾಡಿದ್ದಾರೆ. ಪ್ರಮುಖವಾಗಿ ಇವನ್ನ ದಕ್ಷಿಣ ಭಾರತದಲ್ಲಿ ಹೆಚ್ಚಾಗಿ ಕರ್ನಾಟಕ, ತಮಿಳುನಾಡು, ಆಂಧ್ರಪ್ರದೇಶದಲ್ಲಿ ಹೆಚ್ಚಾಗಿ ಬೆಳೀತಾರೆ. ಆಮೇಲೆ ಉತ್ತರ ಭಾರತದ ರಾಜ್ಯಗಳಾದ ಮಧ್ಯಪ್ರದೇಶ, ಉತ್ತರ ಪ್ರದೇಶ, ಒರಿಸ್ಸಾ, ಬಿಹಾರ್, ರಾಜಸ್ಥಾನ್ ಈ ಎಲ್ಲಾ ಕಡೆನೂ ನಮ್ಮ ದೇಶದಲ್ಲಿ ಇವು ಸಿರಿಧಾನ್ಯಗಳನ್ನ ಪ್ರಮುಖವಾಗಿ ಬೆಳೀತಾರೆ. ಇದಕ್ಕೆ ಏನಂದ್ರೆ ಮಳೆ ಆಶ್ರಿತದಲ್ಲಿ ಜಾಸ್ತಿ ಬೆಳೀತಾರೆ. ಇದು ಮಳೆ ಕಡಿಮೆ ಆದ್ರೂ ಇದು ಇವನ್ನ ನಾವು ಬೆಳೆನ ಚೆನ್ನಾಗಿ ಬೆಳೀಬಹುದು. ನೀರಿನೇ ಅತಿಯಾದ ನೀರು ಬೇಕಾಗಿಲ್ಲ, ಇವಕ್ಕೆಲ್ಲ ಬೇಕಾಗಿಲ್ಲ. ಕಡಿಮೆ ನೀರಿನಲ್ಲಿ ನಾವು ಹೆಚ್ಚಿನ ಇಳುವರಿ ಪಡ್ಕೋಬಹುದು. ನಮ್ಮ ರಾಯಚೂರು ಜಿಲ್ಲೆಗೆ ಬಂದ್ರೆ ಇಲ್ಲಿ ಮುಖ್ಯವಾಗಿ ಯಾವ್ಯಾವ ಒಂದು ಸಿರಿಧಾನ್ಯಗಳನ್ನ ಬೆಳೀತಾರ ಅಂತ ಹೇಳ್ತಿರ್ತಾರೆ ರಾಯಚೂರು ಜಿಲ್ಲೆಗೆ ಸಂಬಂಧಪಟ್ಟ ಈ ಭಾಗದಲ್ಲಿ ತಗೊಂಡ್ರೆ ನವಣೆ, ಆಮೇಲೆ ಆಮೆ, ಹಾರ್ಕ, ಬರಗು ಇವು ಪ್ರಮುಖವಾಗಿ ಇವನ್ನ ಬೆಳೆಗಳನ್ನ ರೈತರು ಈಗ ಸದ್ಯ ಬೆಳೀತಾ ಇದ್ದಾರೆ. ಅದನ್ನ ಸಂಸ್ಕರಣೆ ಮಾಡ್ಲಿಕ್ಕೆ ಸ್ವಲ್ಪ ಅವ್ರಿಗೆ ಕಷ್ಟ ಆಗ್ತಾ ಇದೆ. ಈಗ ಅಲ್ಲೇ ಆ ಗ್ರಾಮೀಣ ಮಟ್ಟದಲ್ಲಿ ಸಂಸ್ಕರಣಾ ಬೇರೆ ಬೇರೆ ಮಷಿನರಿ ಬೇಕಾಗ್ತವೆ. ಅವು ಈ ಸದ್ಯಕ್ಕೆ ಗ್ರಾಮೀಣ ಮಟ್ಟದಲ್ಲಿ ಸ್ವಲ್ಪ ಕಡಿಮೆ ಇದಾವೆ ಆದ್ರೆ ಕಡಿಮೆ ಇದಾವೆ. ಅದ್ರ ಬಗ್ಗೆನೆ ನಾನು ಇವತ್ತು ಸ್ವಲ್ಪ ಎಲ್ಲರಿಗೂ ಮಾಹಿತಿ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಈ ನೋಡ್ರಿ, ಇವೇನ್ ಹೊಸ ಬೆಳೆ ಅಂತೂ ಅಲ್ಲ, ಹಳೆ ಬೆಳೆನೇ ಅಲ್ವಾ ಇವು. ಮೊದಲು ನಮ್ಮ ರೈತರು ಬೆಳೀತಾ ಇದ್ರು, ಸಂಸ್ಕರಣೆ ಮಾಡ್ತಿದ್ರು, ಅಕ್ಕಿ ಮಾಡಿ ಊಟ ಮಾಡ್ತಾ ಇದ್ರು. ಅವಾಗ ಹೆಂಗ್ ಮಾಡ್ತಿದ್ರು ಅಂತಿರ್ತಾವ? ಇದು ಬಹಳ ನಮ್ಮ ಪೂರ್ವಜರು ಹಳೆಯ ಪದ್ಧತಿ, ಇದೇ ನಮ್ಮ ಆಹಾರ ಆಗಿತ್ತು. ಐವತ್ತು ಅರವತ್ತು ವರ್ಷದ ಕೆಳಗಡೆ ಇದು ಭತ್ತ ಬರೋದಕ್ಕಿಂತ ಮೊದಲಿಗೆ ಇವನ್ನೇ ನಾವು ಹೆಚ್ಚಾಗಿ ಊಟ ಮಾಡ್ತಾ ಇದ್ವಿ, ಹೆಚ್ಚಾಗಿ ಬೆಳೀತಾ ಇದ್ವಿ. ಅವಾಗ ಹೆಂಗ್ ಮಾಡ್ತಾ ಇದ್ರು ನಮ್ಮ ಅಜ್ಜಿ ಅಂದಿರು, ಅಜ್ಜಿ ಅವ್ರು ಏನ್ ಮಾಡ್ತಾ ಇದ್ರು, ಇವನ್ನ ಒನಕೆ ಮತ್ತು ಒಳ್ಳಲ್ಲಿ ಕುಟ್ಟಿ ಅದ್ರ ಮೇಲಿನ ಸಿಪ್ಪೆ ತೆಗೆದು ಅದನ್ನ ಮಟ್ಟ ಮೊರ ತಗೊಂಡು ಹಸನ್ ಮಾಡಿ ಆ ಪ್ರೊಸೆಸ್ ಮಾಡ್ತಾ ಇದ್ರು. ಈಗ ಅದು ಸ್ವಲ್ಪ ನಮ್ಮ ಗ್ರಾಮೀಣ ಮಟ್ಟದಲ್ಲಿನೂ ಕೂಡ ಕಡಿಮೆ ಆಗ್ಬಿಟ್ಟಿದೆ. ಒಳ್ಳ ಒಣಕಿ ಎಲ್ಲ ಮಾಯ ಆಗ್ಬಿಟ್ಟವ ಈಗ. ಹೌದೌದೌದು, ಎಲ್ಲೋ ಅಲ್ಲಿಂದಲೊಂದು ಉಳ್ಕೊಂಡಿದ್ದಾವೆ ಒಳ್ಳ ಒಣಕೆಗಳು ಹಳ್ಳಿಗಳಲ್ಲೆಲ್ಲ. ಹೌದು ಸರ್, ಹೌದು, ಕರೆಕ್ಟ್. ಸಿರಿಧಾನ್ಯಗಳ ಸಂಸ್ಕರಣೆಗೆ ಬರೋಣ. ಏನಿದು ಸಂಸ್ಕರಣೆ ಅಂದ್ರೆ ಏನಂತಿರ್ತಿರ್ತಾವ? ಈಗ ನಾವು ಸಂಸ್ಕರಣೆ ಅಂದಾಗ ನಮ್ಮಲ್ಲಿ ಮೂರು ತರನಾದಂತ ಸಂಸ್ಕರಣೆ ಬರ್ತಾವ ಸರ್. ಒಂದು ಮೊದಲನೇ ಹಂತದ ಸಂಸ್ಕರಣೆ ಅಂತಂದ್ರೆ ಅದನ್ನ ಸ್ವಚ್ಛಗೊಳಿಸೋದು, ಅದನ್ನ ವಿಂಗಡಿಸುವುದು, ಅದನ್ನ ಸಿಪ್ಪೆ ತೆಗೆಯೋದು, ಆಮೇಲೆ ಅದನ್ನ ಅಕ್ಕಿಯನ್ನಾಗಿ ಮಾರ್ಪಾಟು ಮಾಡಿ ಊಟ ಮಾಡೋದು, ಇದು ಒಂದು. ಸೆಕೆಂಡರಿ ಪ್ರೊಸೆಸಿಂಗ್ ಅಲ್ಲಿ ಇದನ್ನ ಅಕ್ಕಿಯನ್ನಾಗಿ ಬಂದಂತಹ ಸಿರಿಧಾನ್ಯಗಳ ಅಕ್ಕಿಗಳನ್ನ ಮತ್ತೆ ಅದನ್ನ ಹಿಟ್ಟು ಮಾಡೋದು, ರವಾ ಮಾಡೋದು, ಇದನ್ನ ದ್ವಿತೀಯ ಹಂತದ ಸಂಸ್ಕರಣೆ ಅಂತ ಹೇಳ್ತೀವಿ. ತೃತೀಯ ಹಂತದ ಸಂಸ್ಕರಣೆ ಅಂದ್ರೆ ಆ ಹಿಟ್ಟನ್ನ ಮತ್ತೆ ಇತರೆ ಪದಾರ್ಥಗಳನ್ನಾಗಿ ಮಾರ್ಪಾಡು ಮಾಡೋದು, ಉಂಡೆ ಮಾಡೋದು, ಚಕ್ಲಿ ಮಾಡೋದು, ತಿನ್ಲಿಕ್ಕೆ ರೆಡಿ ಮಾಡೋದು, ರೆಡಿ ಟು ಈಟ್ ಅಂತ ಏನ್ ಹೇಳ್ತೀವಲ್ಲ, ಅದನ್ನ ನಾವು ತೃತೀಯ ಹಂತದ ಸಂಸ್ಕರಣಾ ವಿಧಾನಗಳನ್ನಾಗಿ ನಾವು ವಿಂಗಡಣೆ ಮಾಡಿದೀವಿ. ಈಗ ನಮ್ಮ ರೈತರಿಗೆ ಅತ್ಯಂತ ಬೇಕಾಗಿರ್ತಕ್ಕಂಥದ್ದಂದ್ರೆ ಪ್ರಥಮ ಹಂತದ ಸಂಸ್ಕರಣೆ ಬಹಳ ಮುಖ್ಯ. ಈಗ ಮುಖ್ಯವಾಗಿ ನಮ್ಮ ಭಾಗದಲ್ಲಿ ನವಣೆಗೆ ಬರಮ್ಮ. ನವಣೆ ಒಂದು ಪ್ರಮುಖವಾದಂತ ಒಂದು ಸಿರಿಧಾನ್ಯ. ಬಹಳಷ್ಟು ಮಂದಿ ನವಣೆಯನ್ನ ಇತ್ತೀಚೆಗೆ ಲೈಕ್ ಮಾಡ್ತಾ ಇದ್ದಾರೆ, ನವಣಕ್ಕಿ ಹುಡುಕ್ತಾ ಇದ್ದಾರೆ ಮಾರುಕಟ್ಟೆಯಲ್ಲಿ. ಒಳ್ಳೆಯ ನವಣಕ್ಕಿಗಳು ಸಿಗೋದಿಲ್ಲ, ಅದರಲ್ಲ 10% ನವಣೆ ಇರ್ತವೆ, ಒಂದು 90% ಅಕ್ಕಿಗಳಿರ್ತವೆ, ಮಿಕ್ಸ್ ಇರ್ತದ, ಅದು ಸಂಪೂರ್ಣ ಸಂಸ್ಕರಣೆ ಆಗಿರಂಗಿಲ್ಲ. ಉತ್ತಮ ಗುಣಮಟ್ಟದ ಸಂಸ್ಕರಣೆ ಸೌಲಭ್ಯಗಳು ಎಲ್ಲೆಲ್ಲದಾವೆ ನಮ್ಮ ರೈತರಿಗೆಲ್ಲ, ಎಲ್ಲೆಲ್ಲಿ ಸಿಗ್ತಾವ? ಈಗ ರಾಯಚೂರು ಭಾಗದಲ್ಲಿನೂ ಕೂಡ ಒಂದು 3-4 ಒಂದು ದೊಡ್ಡ ಸ್ವಲ್ಪ ಪ್ರಮಾಣದ ಒಂದು ಇಂಡಸ್ಟ್ರಿ ಅಂತ ಹೇಳ್ತೀವಿ. ಇಲ್ಲೇ ರಾಯಚೂರು ಹೊರಗಡೆ ಆ ಕಡೆ ಗದ್ವಾಲ್ ರೋಡಿಗೆ ಒಂದು ಇಂಡಸ್ಟ್ರಿ ಓಪನ್ ಆಗಿದೆ. ಅಲ್ಲಿ ಕಮರ್ಷಿಯಲ್ ಆಗಿ ನಾವು ಅವರು ಸಂಸ್ಕರಣೆ ಮಾಡಿ ಮಾರಾಟ ಮಾಡ್ತಾ ಇದ್ದಾರೆ. ಎಲ್ಲ ನವಣೆ, ಆಮೇಲೆ ಸಾಮೆ, ಇವೆಲ್ಲ ಸಿರಿಧಾನ್ಯಗಳನ್ನ ಪ್ರೈಮರಿ ಪ್ರೊಸೆಸಿಂಗ್ ಮಾಡಿ ಅದರ ಸಿಪ್ಪೆ ತೆಗೆದು ಅಕ್ಕಿ ಮಾರ್ಪಾಟ ಮಾಡಿ ಅದನ್ನ ಅವರು ಬೇರೆ ಬೇರೆ ಕಡೆ ಕಳಿಸ್ತಾ ಇದ್ದಾರೆ ಮಾರಾಟ ಮಾಡಲಿಕ್ಕೆ. ಅದೇ ರೀತಿಯಾಗಿ ನಮ್ಮ ವಿಭಾಗದಲ್ಲಿ ಅಂದ್ರೆ ಕೃಷಿ ತಾಂತ್ರಿಕ ಮಹಾವಿದ್ಯಾಲಯ, ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರಲ್ಲಿ ಕೂಡ ನಾವು 2 ತರನಾದಂತ ಒಂದು 100 kg ಪ್ರತಿ ಗಂಟೆಗೆ ಪ್ರೊಸೆಸ್ ಮಾಡುವಂತ ಒಂದು ಇಕ್ವಿಪ್ಮೆಂಟ್ ಸೀರೀಸ್ ಇದೆ. ಇನ್ನೊಂದು ಈಗ ಹೊಸದಾಗಿ 1 ತಿಂಗಳ ಹಿಂದೆ ಅದನ್ನ 1000 kg ಪ್ರತಿ ಗಂಟೆಗೆ ಪ್ರೊಸೆಸ್ ಮಾಡುವಂತಹ ಒಂದು ಉಪಕರಣಗಳು, ಮಷಿನರೀಸ್ ಎಲ್ಲ ಇನ್ಸ್ಟಾಲ್ ಮಾಡಿ ಈಗ ಅದನ್ನ ಸ್ಟಾರ್ಟ್ ಆಗಿದೆ ಸರ್. ಇದನ್ನ ರೈತ ಬಾಂಧವರು ತಮ್ಮ ಅಂದ್ರೆ 1 ಕ್ವಿಂಟಾಲ್ ಇರಲಿ, ಅದು 1 ಕ್ವಿಂಟಾಲ್ ಮೇಲಿರಲಿ, ಅವರು ಅದನ್ನ ತಗೊಂಡ್ ಬಂದ್ರೆ ನಾವು ಅವ್ರಿಗೆ ಸಿಪ್ಪೆಯನ್ನ ತೆಗೆದು ಅಕ್ಕಿಯನ್ನಾಗಿ ಕೊಟ್ಟು ಮಾರ್ಪಾಟು ಮಾಡಿ ಕೊಡ್ತೀವಿ. ಅತಿ ಕಡಿಮೆ ದರದಲ್ಲಿ ಅಂದ್ರೆ 6 ರೂಪಾಯಿ ಕೆಜಿ ನಾವು ಅದನ್ನ ಅವರಿಗೆ ಪ್ರೊಸೆಸ್ ಚಾರ್ಜ್ ಅಂತ ತಗೊಂಡು ಅವರಿಗೆ ಮತ್ತೆ ಅದನ್ನ ಅಕ್ಕಿಯನ್ನಾಗಿ ಮಾಡಿ ಕೊಟ್ಟು ಬಿಡ್ತೀವಿ ಅವರಿಗೆ. ಅವರು ಅದನ್ನ ಬೇರೆ ಬೇರೆ ಕಡೆ ತಮ್ಮದೇ ಬ್ರ್ಯಾಂಡ್ ಅಲ್ಲಿ ಕೂಡ ಮಾರಾಟ ಮಾಡ್ಕೋಬಹುದು. ಈಗ ನಮ್ಮ ರೈತರಿಗೆ ಹೇಳಿ, ಸಿರಿಧಾನ್ಯಗಳ ಉತ್ಪಾದನೆ ಬಗ್ಗೆ ಏನಾದರೂ, ಯಾವ ರೀತಿ ಉತ್ಪಾದನೆ ಇಲ್ಲಿ ಬರುತ್ತೆ? ತಾವು ಹೇಳಿದ್ರೆ ಈಗ ಒಣಬೇಸಾಯದಲ್ಲಿ ಬೆಳೀತಾರಂತಕ್ಕಂಥ ವಿಚಾರ. ಹೌದು ಸರ್. ಇಲ್ಲಿ ಯಾವ್ಯಾವ ರೀತಿ ರೈತರು ಬೆಳಿಬಹುದು ಇವನ್ನ ಅಂತಕ್ಕಂಥ ಮಾಹಿತಿ ಏನಾದರೂ? ಸಣ್ಣ ಮತ್ತು ಮಧ್ಯಮ ರೈತರು ಇದನ್ನ ಬೆಳಿಬಹುದು. ಆಮೇಲೆ ಮಳೆ ಆಶ್ರಿತದಲ್ಲಿನೇ ಜಾಸ್ತಿ ಇದನ್ನ ಬೆಳೆಯಲಾಗುತ್ತೆ. ಈಗ ನಮ್ಮ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಕೂಡ 2-3 ತಳಿಗಳು ನವಣೆಯನ್ನ ತಳಿಗಳನ್ನ ಕೂಡ ಅಂದ್ರೆ ಹೈ ಈಲ್ಡಿಂಗ್ ಹೆಚ್ಚು ಇಳುವರಿ ಕೊಡ್ತಕ್ಕಂತಹ ತಳಿಗಳನ್ನ ಅಭಿವೃದ್ಧಿಪಡಿಸಿ ಅವನ್ನ ಮಾರ್ಕೆಟ್ಗೆ ರಿಲೀಸ್ ಮಾಡಿದ್ದಾರೆ. ಈಗ ಮೇಜರ್ ಅಂದ್ರೆ ಬಳ್ಳಾರಿ, ಕೊಪ್ಪಳ, ಆಮೇಲೆ ರಾಯಚೂರು, ಯಾದಗಿರಿ ಈ ವಿಭಾಗದಲ್ಲಿ ಬಹಳಷ್ಟು ಜನ ರೈತರು ಬೆಳೀತಾ ಇದ್ದಾರೆ. ಆ ಬೆಳೆದದ್ದನ್ನ ಏನ್ ಮಾಡ್ತಾ ಇದ್ದಾರೆ, ಹಾಗೇನೆ ಅದನ್ನ ಮಾರಾಟ ಮಾಡ್ತಾರೆ ಮಾರ್ಕೆಟ್ ಅಲ್ಲಿ. ಅದು ಬಹಳಷ್ಟು ಕಡಿಮೆ ಬೆಲೆಗೆ ಹೋಗ್ತಾ ಇದೆ. ಅಂದ್ರೆ ಈಗ 2,000, 2,500, 3,000 ನವಣೆ ಮಾರ್ತಿದ್ದಾರೆ ಸಿಂಧೂರ್ ಮಾರ್ಕೆಟ್ ಅಲ್ಲಿ ಅಂತ ಹೇಳ್ತಾ ಇದ್ದಾರೆ ರೈತರು. ಅದು 2,500 ಒಳಗಡೆನೆ ಅದನ್ನ ಮಾರಾಟ ಮಾಡ್ಬಿಡ್ತಾರೆ. ಬಟ್ ನಾವು ಅದನ್ನೇ ಅಕ್ಕಿಯನ್ನಾಗಿ ತಗೊಳಕ್ಕೆ ಹೋದ್ರೆ ಮಾರ್ಕೆಟ್ ಅಲ್ಲಿ ಅದು ಮಿನಿಮಮ್ ನಿಮಗೆ 60 ರೂಪಾಯಿ ಕೆಳಗಡೆ ಸಿಗೋದಿಲ್ಲ. 60 ರೂಪಾಯಿ ಕೆಜಿ ಅಕ್ಕಿ. ಹೌದು, ನವಣಕ್ಕಿ. ನವಣಕ್ಕಿ ಒಂದೇ ನವಣಕ್ಕಿ ಒಂದೇ ಎಕ್ಸಾಂಪಲ್ ತಗೊಂಡ್ರೆ ಅದನ್ನ ಪ್ರೊಸೆಸ್ ಮಾಡ್ಲಿಕ್ಕೆ ಅಂದ್ರೆ ಈಗ 100 ಕೆಜಿ ನವಣಕ್ಕಿನ ನಾವು ಅಕ್ಕಿಯನ್ನಾಗಿ ಮಾಡಿದ್ರೆ ನಿಮಗೆ ಆಲ್ಮೋಸ್ಟ್ 65-70 ಕೆಜಿ ಅಕ್ಕಿ ಸಿಗುತ್ತೆ. ಓ, ನವಣೆಯನ್ನ 100 ಕೆಜಿ ಮಾಡಿದ್ರೆ 60-70 ಕೆಜಿ ಅಕ್ಕಿ ಸಿಗುತ್ತೆ ನಮಗೆ. ಅಕ್ಕಿ ಸಿಗುತ್ತೆ ಅದನ್ನ ನಾವು ಈಗ ಎಕನಾಮಿಕ್ಸ್ ಅಂದ್ರೆ ನಾವು ಮಾಡಿದಾಗ ಅದು ನಮಗೆ ಜಾಸ್ತಿನೇ ಪ್ರಾಫಿಟ್ ಆಗುತ್ತೆ. ನಾವು ಪ್ರೊಸೆಸ್ ಮಾಡಿ ಮಾರಾಟ ಮಾಡಿದ್ರೆ ಆ ತರದಂತಹ ಒಂದು ಏನು ಫೆಸಿಲಿಟಿ ಅಂತ ಹೇಳ್ತೀವಿ ನಾವು, ನಮ್ಮ ವಿಭಾಗದಲ್ಲಿ ಅದನ್ನ ಮಾಡಿದೀವಿ. ಬಹಳಷ್ಟು ಜನ ಅದನ್ನ ಆಲ್ರೆಡಿ ಉಪಯೋಗ ತಗೊಳ್ತಾ ಇದಾರೆ. ಇನ್ನೂ ಹೆಚ್ಚು ಹೆಚ್ಚು ರೈತರು ಇದನ್ನ ಉಪಯೋಗ ತಗೋಬೇಕು. ಈ ಪ್ರೊಸೆಸ್ ಮಾಡಿ ಜಾಸ್ತಿ ಬೆಳೆದಂತ ರೈತರು ಹಾಗೆ ಅದನ್ನ ಮಾರಾಟ ಮಾಡಲಾರ್ದೆ ಪ್ರೊಸೆಸ್ ಮಾಡಿ ಅಂದ್ರೆ ಸಂಸ್ಕರಣೆ ಮಾಡಿ ಅಟ್ಲೀಸ್ಟ್ ಪ್ರಥಮ ಹಂತದ ಸಂಸ್ಕರಣೆ ಮಾಡಿ ಆದ್ರೂ ಮಾರಾಟ ಮಾಡಿದ್ರೆ ಅವರು ರೈತ ಬಾಂಧವರು ಹೆಚ್ಚಿನ ಒಂದು ಲಾಭವನ್ನ ಗಳಿಸ್ಕೋಬಹುದು ಅಂತ ಹೇಳ್ತಾರೆ. ಕೃಷಿ ತಾಂತ್ರಿಕ ಮಹಾವಿದ್ಯಾಲಯದ ಆಹಾರ ಸಂಸ್ಕರಣಾ ವಿಭಾಗದಲ್ಲಿ ಮಷಿನರಿಗಳು ಯಾವ ರೀತಿ ಸಂಸ್ಕರಣೆಗೆ ಒಳಪಡಿಸ್ತಿರ್ತಾವೆ? ಅಲ್ಲಿ ಅಕ್ಕಿಯನ್ನ ತಂದ್ಕೊಟ್ರೆ ಅಥವಾ ನವಣೆಯನ್ನ ತಂದ್ಕೊಟ್ರೆ ಅಥವಾ ಬೇರೆ ಊದ್ಲು, ಹಾರ್ಕ, ಬರಗು ಇವನ್ನೆಲ್ಲ ತಂದ್ಕೊಟ್ರೆ ಯಾವ ರೀತಿ ಸಂಸ್ಕರಣೆ ಪ್ರೊಸೆಸ್ ಆಗತ್ತಲ್ಲೆಲ್ಲ? ಹೌದು ಸರ್, ಹೌದು. ಯಾವ ರೀತಿ ಮಾಡ್ತೀರಿ ಅದನ್ನ? ನಾವು ಅದಕ್ಕೆ ಒಂದು ವಿವಿಧ ಹಂತಗಳಿದಾವ ಸರ್. ಮೊದಲನೆಯದಾಗಿ ಅದಕ್ಕೆ ಮಿನಿಮಮ್ ಅಂದ್ರೆ ಒಂದು 5 ಕೆಜಿ ಮಿನಿಮಮ್ ತರಬೇಕು. ಒಂದು 50-100 ಕೆಜಿ ತಂದ್ರೆ ಅವ್ರಿಗೆ ಒಂದು ಅನುಕೂಲ ಆಗುತ್ತೆ. ಅಂದ್ರೆ ಅವ್ರಿಗೆ ತಗೊಂಬಂದಿದ್ದು ಖರ್ಚು, ಟ್ರಾನ್ಸ್ಪೋರ್ಟೇಷನ್ ಅಲ್ಲಿಂದ ತಗೊಂಬಂದ. ಈಗ ಯಾರು ಇಲ್ಲೇ ಸಿಟಿ ಅವರು 10-20 ಕೆಜಿ ಹಿಂಗ್ ತಂದ್ರೆ ಮಾಡ್ಕೊಡಬಹುದು ಸರ್? ಏನ್ ಪ್ರಾಬ್ಲಮ್ ಮಾಡ್ಕೊಳ್ಳಿಕ್ಕೆ. ಬಟ್ ನೀವು ಕಮರ್ಷಿಯಲ್ ಆಗಿ ಅಂದ್ರೆ ವ್ಯವಹಾರಿಕವಾಗಿ ಮಾರಾಟ ಮಾಡಬೇಕು ಅಂತಂದ್ರೆ ನೀವು ಒಂದು 100 ಕೆಜಿ ತಂದ್ರೆ ಅದನ್ನ ನೀವು 60-70 ಕೆಜಿ ಅಕ್ಕಿ ನಿಮಗೆ ಸಿಗುತ್ತೆ. ಅದನ್ನ ನೀವು ಬೇರೆ ಕಡೆ ನೀವು ಮಾರಾಟ ಮಾಡಬಹುದು ಅಂತ. ಇದರಲ್ಲಿ ಮೇನ್ ಆಗಿ ಒಂದು 4-5 ಉಪಕರಣಗಳು, ಮಷಿನರಿ ಬೇಕಾಗುತ್ತೆ ನಮಗೆ. ಫಸ್ಟ್ ಅಂದ್ರೆ ಅದನ್ನ ಸ್ವಚ್ಛಗೊಳಿಸೋದು, ಕ್ಲೀನಿಂಗ್ ಮಷಿನ್ ಅಂತ ಹೇಳಿ. ಯಾಕಂದ್ರೆ ಅದನ್ನ ರೈತರಿಂದ ತಗೊಂಡಾಗ ಬಹಳಷ್ಟು ಕಸ ಕಡ್ಡಿ, ಮಲ್ನು, ಕಲ್ಲು ಎಲ್ಲ ಇರುತ್ತೆ. ಅದನ್ನ ಮೊದಲನೆಯದಾಗಿ ಸ್ವಚ್ಛಗೊಳಿಸಬೇಕು. ಸ್ವಚ್ಛಗೊಳಿಸೋದು ಪ್ರಥಮ ಹಂತ. ಅದಾದ್ಮೇಲೆ ಅದನ್ನ ಸ್ವಲ್ಪ ವಿಂಗಡಣೆ ಮಾಡಬೇಕು. ಅಂದ್ರೆ ಬೇರೆ ಬೇರೆ ತರದ ಸೈಜ್ ನಾವು ಸಪರೇಟ್ ಮಾಡಿದ್ರೆ, ಅದನ್ನ ವಿಂಗಡಣೆ ಮಾಡಿದ್ರೆ ನಮಗೆ ಒಳ್ಳೆ ಕ್ವಾಲಿಟಿ ಅಕ್ಕಿ ಸಿಗುತ್ತೆ. ಈ ಸಣ್ಣ ಸೈಜ್ ಇದ್ದ ಅಕ್ಕಿ, ದೊಡ್ಡ ಸೈಜ್ ಇದ್ದ ಅಕ್ಕಿ, ನವಣೆನ ಎರಡು ಒಟ್ಟಿಗೆ ನಾವು ಅದನ್ನ ಹಾಕಿದ್ರೆ ಅವು ಹೆಚ್ಚಾಗಿ ಒಡೆದು ಹೋಗ್ತವೆ. ಅದಕ್ಕೆ ಅದನ್ನ ವಿಂಗಡಣೆ ಮಾಡಿ ನಾವು ಮುಂದೆ ಪ್ರೊಸೆಸಿಂಗ್ ಹಂತಕ್ಕೆ ತಗೊಂಡು ಹೋಗ್ಬೇಕು. ಅದನ್ನು ಒಂದು ಮಷಿನ್ ಇದೆ, ಗ್ರೇಡರ್ ಅಂತ ಹೇಳ್ತೀವಿ. ಅದು ಸೀವ್ಸ್ ಅಷ್ಟೇ ಇರುತ್ತೆ, ಕ್ಲೀನ್ ಮಾಡೋದೊಂದು ಮಷಿನ್. ಆಮೇಲೆ ಕಾಳುಗಳ ಸೈಜ್ ಅನ್ನ ಬೇರೆ ಬೇರೆ, ಅದು ಎರಡು ಒಂದರಲ್ಲೇ ಬರುತ್ತೆ. ಕ್ಲೀನಿಂಗ್ ಗ್ರೇಡಿಂಗ್ ಅಂತ ಹೇಳ್ತೀವಿ ನಾವು, ಎರಡು ಒಂದರಲ್ಲೇ ಬರುತ್ತೆ. ಕ್ಲೀನಿಂಗ್ ಗ್ರೇಡಿಂಗ್ ಆದ್ಮೇಲೆ ನೆಕ್ಸ್ಟ್ ಬರೋದು ನಮಗೆ ಕಲ್ಲುಗಳನ್ನ ತೆಗೆಯೋದು. ಡಿ ಸ್ಟೋನರ್ ಅಂತ ಹೇಳ್ತೀವಿ ಸರ್, ಅದು ಬಹಳ ಪ್ರಮುಖವಾದ್ದು. ಹೌದೌದು, ಅದು ಕಲ್ಲುಗಳನ್ನ ತೆಗೆದೇ ಇದ್ರೆ ನಮಗೆ ಅದು ಮುಂದೆ ಹೋದಾಗ ಅದು ನಮ್ಮ ಮುಂದಿನ ಮಷಿನ್ಗೆ ಹೆಚ್ಚು ಪೆಟ್ಟು ಕೊಟ್ಟುಬಿಡುತ್ತೆ. ಪೆಟ್ಟು ಕೊಡುತ್ತೆ, ಬೇಗ ಅದು ಬ್ರೇಕ್ ಡೌನ್ ಆಗ್ಬಿಡುತ್ತೆ ಮಷಿನ್. ಡಿ ಹಸ್ಕಿಂಗ್ ಮಷಿನ್ ಅಂತ ಹೇಳಿ ಆ ಕಲ್ಲುಗಳನ್ನ ತೆಗೆಯುವಂತ ಒಂದು ಮಷಿನ್ ಇದೆ. ಅದು ಅತಿ ಅಂದ್ರೆ 99% ವರೆಗೂ ಅದು ಕಲ್ಲುಗಳನ್ನ ಬೇರ್ಪಡಿಸುತ್ತೆ. ಹಳ್ಳಗಳು, ಸಣ್ಣ ಸಣ್ಣ ಹಳ್ಳು, ಅವನ್ನೆಲ್ಲ ತೆಗೆದು ಬಿಡುತ್ತೆ. ಅವಾಗ ನಾವು ಇದನ್ನ, ಈ ಕಲ್ಲುಗಳನ್ನ ಬೇರ್ಪಡಿಸಿದ ಒಂದು ನವಣೆ ಏನಿದೆ ಅದನ್ನ ನಾವು ಮುಂದಿನ ಹಂತಕ್ಕೆ ಸಿಪ್ಪೆ ತೆಗೆಯುವ ಯಂತ್ರಕ್ಕೆ ಹಾಕ್ಬೇಕು. ಸಿಪ್ಪೆ ತೆಗೆಯುವ ಯಂತ್ರದಲ್ಲಿ ಎರಡು ಮೂರು ತರ ಇದೆ. ಅಂದ್ರೆ ಎಲ್ಲಾ ಸಿರಿಧಾನ್ಯಗಳನ್ನು ಒಂದೇ ಸಿಪ್ಪೆ ತೆಗೆಯುವ ಯಂತ್ರದಲ್ಲಿ ಬರೋದಿಲ್ಲ, ಅವು ಅದನ್ನ ನಾವು ಸ್ವಲ್ಪ ವಿಂಗಡಣೆ ಮಾಡಿದೀವಿ. ಈಗ ನವಣೆ ಮತ್ತು ಸಾಮೆ ಏನಿದಾವಲ್ಲ, ಇವನ್ನ ನಾವು ಸೆಂಟ್ರಿಫ್ಯೂಗಲ್ ಡಿಹಸ್ಕರ್ ಅಂತ ಹೇಳ್ತೀವಿ, ಆ ಇದರಲ್ಲಿ ಆ ಸಿಪ್ಪೆ ತೆಗೆಯೋ ಯಂತ್ರದಲ್ಲಿ ಹಾಕ್ಬೇಕು. ಬಾಕಿಯು ಇವೆಲ್ಲನೂ ಅಂತ ಒಂದು ಕ್ಲಿಷ್ಟ ಏನಿಲ್ಲ, ಅವನ್ನ ಈಸಿಯಾಗಿ ನಾವು ಸಿಪ್ಪೆ ತೆಗಿಬಹುದು. ಅದಕ್ಕೆ ಒಂದು ರಬ್ಬರ್ ರೋಲ್ ಶೆಲ್ಲರ್ ಅಂತ ಇದೆ. ಈ ತರ ಒಂದು ಎರಡು ಮೂರು ಸಿಪ್ಪೆ ತೆಗೆಯುವ ಯಂತ್ರಗಳಿದಾವೆ. ಅದು ಆದ್ಮೇಲೆ ಇನ್ನೊಂದು ಪ್ರಮುಖ ಘಟ್ಟ ಏನಂದ್ರೆ, ಒಂದೇ ಪಾಸ್ ಅಥವಾ ಒಂದೇ ಹಂತದಲ್ಲಿ ನಮಗೆ ಅವು ಎಲ್ಲಾನು ಸಿಪ್ಪೆ ತೆಗೆಯಂಗಿಲ್ಲ. 75-80% 80-85% ನಮಗೆ ಸಿಪ್ಪೆ ತೆಗೆದಿರ್ತವೆ. ಆಮೇಲೆ ಒಂದು 15-20% ಸಿಪ್ಪೆ ತೆಗಿಲಾರದು ಇರ್ತವೆ, ಉಳಿದಿರ್ತದೆ. ಅವೆಲ್ಲಾನು ಒಂದೇ ಸಲಕ್ಕೆ ಸಿಪ್ಪೆ ತೆಗೆಯೋದಿಲ್ಲ. ಅದನ್ನ ನಾವು ಬೇರ್ಪಡಣೆ ಮಾಡ್ಬೇಕಂದ್ರೆ ಇನ್ನೊಂದು ಇಕ್ವಿಪ್ಮೆಂಟ್ ಇದೆ, ಅಂದ್ರೆ ಅದಕ್ಕೆ ನಾವು ಸ್ಪೆಸಿಫಿಕ್ ಗ್ರಾವಿಟಿ ಸೆಪರೇಟರ್ ಅಂತ ಹೇಳ್ತೀವಿ. ಅಂದ್ರೆ ಅದನ್ನ ಸಿಪ್ಪೆ ತೆಗೆದಿದ್ದು ತೆಗಿಲಾರದನ್ನ ಅದು ವಿಂಗಡಣೆ ಮಾಡ್ತದೆ. ಆಲ್ಮೋಸ್ಟ್ ಅದು 90-95% ಎಫಿಷಿಯನ್ಸಿ ಇರುತ್ತೆ. ಅದನ್ನ ನಾವು ಮತ್ತೆ ಸಿಪ್ಪೆ ತೆಗಿಲಾರದನ್ನ ಮತ್ತೆ ಇದಕ್ಕೆ ಸಿಪ್ಪೆ ತೆಗೆಯೋ ಯಂತ್ರಕ್ಕೆ ಹಾಕ್ಬೇಕು, ಹಾಕಿ ಮತ್ತೆ ಮತ್ತೆ ಇನ್ನೊಂದು ಪಾಸ್ ಅಂತ ಹೇಳ್ತೀವಿ. ಅದನ್ನ ಮಾಡಿದಾಗ ನಮಗೆ ಆಲ್ಮೋಸ್ಟ್ ಒಂದು 90-95% ಸಿಪ್ಪೆ ತೆಗೆದಂತಹ ಅಕ್ಕಿಯನ್ನ ನಾವು ತಗೋಬಹುದು. ಆಮೇಲೆ ನಾವು 99% ತೆಗಿಬೇಕು ಅಂತ ಹೇಳಿದ್ರೆ ಇನ್ನೊಂದು ಅತಿ ಇನ್ನೊಂದು ನಾವು ಒಂದು ಹೊಸ ಒಂದು ಯಂತ್ರವನ್ನ ಅಂದ್ರೆ ಕಲರ್ ಸಾರ್ಟರ್ ಅಂತ ಹೇಳ್ತೀವಿ. ಅಂದ್ರೆ ಕಲರ್ ಅದರ ಕಲರ್ ನೋಡಿ ಅದನ್ನ ಸಾರ್ಟ್ ಮಾಡ್ತೀವಿ. ಎಲ್ಲ ಭತ್ತವನ್ನ ಏನೋ ಅಕ್ಕಿ ಕಲರ್ ಸಾರ್ಟರ್ ಅಂತ ಹೇಳ್ತೀವಿ. ಅದು ಒಂದು ಹೆಚ್ಚಿನ ಒಂದು ರೇಟ್ ಅದಕ್ಕೆ, ಅದು ಕಲರ್ ಸಾರ್ಟರ್. ಅದನ್ನು ಕೂಡ ನಾವು ಇನ್ಸ್ಟಾಲ್ ಮಾಡಿದೀವಿ, ಅದರದ್ದು ಉಪಯೋಗ ಕೂಡ ರೈತರು ಪಡ್ಕೋಬಹುದು. ಈ ಕಲರ್ ಸಾರ್ಟರ್ ಇಂದ ನಾವು 99% ಅನ್ನ ನಾವು ಸಿಪ್ಪೆ ತೆಗೆದಿದ್ದು ತೆಗಿಲಾರದನ್ನ ವಿಂಗಡಣೆ ಮಾಡಬಹುದು. ಈಗ ನೋಡಿ ಇಷ್ಟೆಲ್ಲ ಒಂದು ಯಂತ್ರಗಳು ಸಂಸ್ಕರಣೆ ಘಟಕದಲ್ಲಿ ಬಂದಿದ್ದಾವೆ ಅಂತಂದಾಗ ಒಳ್ಳೆ ವಿಚಾರ ಅಂತ ಹೇಳ್ಬೋದು. ಈಗ ಇವುಗಳನ್ನು ರೈತರ ಮಟ್ಟದಲ್ಲಿ ರೈತರು ಯಾರಾದರೂ ಮುಂದೆ ಬಂದು ಈ ಎಲ್ಲ ಯಂತ್ರಗಳನ್ನು ಹಾಕ್ಕೊಳ್ಳಿಕ್ಕೆ ಖರ್ಚು ಎಷ್ಟಾಗತ್ತೆ ಅಂತಿರ್ತಾವೆ? ಹಾ ಸರ್, ಇದು ಒಳ್ಳೆಯ ಒಂದು ಪ್ರಶ್ನೆ. ಯಾಕಂದ್ರೆ ಇದು ಗ್ರಾಮೀಣ ಮಟ್ಟದಲ್ಲಿ ಆದಾಗ ಮಾತ್ರ ಇದು ಎಲ್ಲರಿಗೂ ಅಂದ ಉಪಯೋಗ ಆಗುತ್ತೆ ಅಂತ. ಅಂದ್ರೆ ಗ್ರಾಮೀಣ ಮಟ್ಟದಲ್ಲಿನೇ ಸಂಸ್ಕರಣ ಪ್ರಥಮ ಹಂತದ ಸಂಸ್ಕರಣೆ ಆಗ್ಬೇಕು ಅನ್ನೋದು ನಮ್ಮ ಪ್ರಧಾನಮಂತ್ರಿ ಮತ್ತ ಮುಖ್ಯಮಂತ್ರಿ ಅವರ ಒಂದು ದೊಡ್ಡ ಕನಸು. ಅದು ಅದಕ್ಕಾಗಿ ಈಗ ಏನ್ ಮಾಡಿದ್ದಾರೆ, ಒಂದು ಜಿಲ್ಲೆ ಒಂದು ಉತ್ಪನ್ನ ಈ ತರ ಎಲ್ಲಾನು ಬರ್ತಾ ಇದಾವೆ. ಅದಕ್ಕೆ ಗ್ರಾಮೀಣ ಮಟ್ಟದಲ್ಲಿನೇ ಸಣ್ಣ ಪ್ರಮಾಣದ ಅಂದ್ರೆ 100 kg ಪ್ರತಿ ಗಂಟೆಗೆ ಸಂಸ್ಕರಣ ಮಾಡುವಂತಹ ಒಂದು ಒಂದು 4-5 ಮಷಿನರಿ ಬೇಕಾಗತ್ತೆ. ಅದರದ್ದು ಖರ್ಚು ಬಹಳ ಏನೋ ಆಗೋದಿಲ್ಲ, ಒಂದು 3.5-4 lakh ಬರುತ್ತೆ. 3-4 ಇಕ್ವಿಪ್ಮೆಂಟ್ ನಾವು ತಗೊಂಡ್ರೆ ಅದನ್ನ ನಾವು ಗ್ರಾಮೀಣ ಮಟ್ಟದಲ್ಲಿ ಹಾಕೊಂಡು ಇದು ಈ ತರದಂತಹ ಪ್ರಥಮ ಹಂತದ ಒಂದು ಸಿರಿಧಾನ್ಯಗಳನ್ನ ಸಂಸ್ಕರಣೆ ಮಾಡಬಹುದು ಸರ್. ಅಂದ್ರೆ ಈಗ ನೋಡ್ರಿ, ಬಹಳಷ್ಟು ಜನ ನಮ್ಮ ಯುವಕರು ಇರ್ತಾರಲ್ಲಿ, ಸ್ವಲ್ಪ ಕೃಷಿ ಪದವೀಧರಿರ್ಬೋದು ಅಥವಾ ಪದವಿಯನ್ನು ಮುಗಿಸಿದಂಥ ಯುವಕರು ಇರ್ಬೋದು, ಇದರಿಂದ ಏನಾದರೂ ಎಂಪ್ಲಾಯ್ಮೆಂಟ್ ಜನರೇಷನ್ ನಿರುದ್ಯೋಗ ಸಮಸ್ಯೆ ಹೋಗಲಾಡಿಸ್ಬೋದಾ? ಹೋಬಳಿ ಮಟ್ಟದಲ್ಲಿ ಈ ಯಂತ್ರಗಳನ್ನ ಹಾಕೊಂಡ್ಬಿಟ್ಟು ರೈತರಿಗೆಲ್ಲ ಬೆಳಿಲಿಕ್ಕೆ ಪ್ರೋತ್ಸಾಹ ಕೊಟ್ಟು ಅವರಿಂದ ಖರೀದಿ ಮಾಡಿ ಪ್ರೊಸೆಸಿಂಗ್ ಮಾಡಿ ಮಾರಾಟ ಮಾಡತಕ್ಕಂತ ಒಂದು ವ್ಯವಸ್ಥೆನ ಮಾಡ್ಕೋಬಹುದು ಅಂತೀರಾ? ಹೇಗೆ? ಇದು ಅತ್ಯಂತ ಉತ್ತಮವಾದ ಒಂದು ಕೆಲಸ ಸರ್. ಈಗ ಇದನ್ನ ನಾವು ಗ್ರಾಮೀಣ ಮಟ್ಟದಲ್ಲಿ ಕೂಡ 2-3 ಜನಕ್ಕೆ ನಾವು ಕೆಲಸನ ಕೊಡಬಹುದು. ಅವ್ರನ್ನ ಇಟ್ಕೊಂಡು ಅವ್ರಿಗೆ ಕೆಲಸನ ಕೊಟ್ಟಂಗಾಗತ್ತೆ. ನಮಗೂ ಒಂದು ಅತ್ಯಂತ ಒಂದು ಎಂಟರ್ಪ್ರಿನರ್ಸ್ ಅಂತ ಹೇಳಿ ಒಂದು ರೆಕಗ್ನೇಷನ್ ಕೂಡ ಸಿಗುತ್ತೆ. ಈ ಇತ್ತೀಚಿನ ದಿನದಲ್ಲಿ ಎಂಟರ್ಪ್ರಿನರ್ಶಿಪ್ ಅನ್ನೋದನ್ನ ಎಲ್ಲರೂ ಪ್ರೋತ್ಸಾಹ ಮಾಡ್ತಾ ಇದ್ದಾರೆ. ಇವನ್ ನಮ್ಮ ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಎಂಟರ್ಪ್ರಿನರ್ಸ್ಗೆ ಬಹಳ ಒಂದು ಬೇಡಿಕೆ ಇದೆ. ಇದನ್ನ ನಾವು ಸ್ಟಾರ್ಟ್ಅಪ್ ಅಂತ ತಗೊಂಡು, ಸ್ಟಾರ್ಟ್ಅಪ್ ಅಂತ ಸಣ್ಣ ಪ್ರಮಾಣದ 4-5 lakh ಆಗುತ್ತೆ ಅಷ್ಟೇ. ಸ್ಟಾರ್ಟ್ಅಪ್ ಅಂತ ತಗೊಂಡು ಮಾಡಿದಾಗ ಒಂದು ಹೆಚ್ಚಿನ ಒಂದು ಲಾಭನೂ ನಾವು ತಗೋಬಹುದು, ಆಮೇಲೆ ಪ್ರೋತ್ಸಾಹನು ಕೊಡಬಹುದು ರೈತರಿಗೆ ಬೆಳೀಲಿಕ್ಕೆ ಸಿರಿಧಾನ್ಯಗಳನ್ನ. ಆಮೇಲೆ ನಮ್ಮ ಆರೋಗ್ಯ ಕೂಡ ನಾವು ವೃದ್ಧಿಸ್ಕೋಬಹುದು. ಈಗ ವಾರದಲ್ಲಿ 2-3 ಸಿರಿಧಾನ್ಯಗಳನ್ನ ತಿನ್ನೋದ್ರಿಂದ ನಮಗೆ ಇಮ್ಯುನಿಟಿ ಕೂಡ ಜಾಸ್ತಿ ಆಗುತ್ತೆ. ಇತ್ತೀಚಿನ ದಿನದಲ್ಲಿ COVID-19 ಸ್ವಲ್ಪ ಇಮ್ಯುನಿಟಿ ಬೂಸ್ಟಿಂಗ್ ಅಂತ ಎಲ್ಲ ಹೇಳ್ತಾ ಇದಾರೆ. ಈ ಸಿರಿಧಾನ್ಯಗಳು ಕೂಡ ನಮಗೆ ಇಮ್ಯುನಿಟಿ ಹೆಚ್ಚಿಸುವಲ್ಲಿ ಮಹತ್ವದ ಪಾತ್ರವನ್ನ ವಹಿಸ್ತವೆ. ಈಗ ಒಬ್ಬ ಯುವಕ ಸಿರಿಧಾನ್ಯಗಳ ಸಂಸ್ಕರಣಾ ಒಂದು ಘಟಕವನ್ನ ಹಾಕೋಬೇಕಂದ್ರೆ ಎಷ್ಟು ಖರ್ಚಾಗತ್ತೆ? ಇದಕ್ಕೆಲ್ಲ ಬ್ಯಾಂಕಿಂದ ಏನಾದ್ರು ಸಹಾಯ ಸೌಲಭ್ಯಗಳು ಸಿಗ್ತಾವ? ಹೇಗೆ? ಈಗ ಸಾಕಷ್ಟು ಯೋಜನೆಗಳ ಸ್ಕೀಮ್ಗಳು ಅದಾವೆ, ತಾವು ತಜ್ಞರಾಗಿ ಏನ್ ಹೇಳ್ತೀರಿ ನಮ್ಮಂತ ಕಲಿತಂತ ಯುವಕರಿಗೆಲ್ಲ? ಬ್ಯಾಂಕಿನಿಂದ ಈಗ ನಾವು ನಮಗೆ ಒಂದು ಪ್ರಾಜೆಕ್ಟ್ ರಿಪೋರ್ಟ್ ಅಂತ ಕೇಳ್ತಾರೆ ಬ್ಯಾಂಕಿನವರು, ನೀವು ಏನೇನು ಮಾಡ್ತಾ ಇದ್ದೀರಿ, ಯಾವ್ಯಾವ ಇಕ್ವಿಪ್ಮೆಂಟ್ ಪರ್ಚೇಸ್ ಮಾಡ್ತಾ ಇದ್ದೀರಿ, ನಿಮಗೆ ಜಾಗ ಇದೆಯಾ ಅದನ್ನ ಹಾಕೊಳ್ಳಿಕ್ಕೆ. ಇದು ಅಗ್ದಿ ಕಡಿಮೆ, 20-30 ಫೀಟ್ ಮೂವತ್ ಫೀಟ್ ಅಲ್ಲಿ ನಿಮಗೆ ಇದು ಒಂದು ಶೆಡ್ ಹಾಕೊಂಡು ಕೂಡ ನಾವು ಇದನ್ನ ಸ್ಟಾರ್ಟ್ ಮಾಡಬಹುದು ಪ್ರಥಮ ಹಂತದಲ್ಲಿ. ಅದಕ್ಕೆ ಬೇಕಾಗುವಂತ ಖರ್ಚು 4-5 ಲಕ್ಷ, 5 ಲಕ್ಷ ಇಕ್ವಿಪ್ಮೆಂಟ್ಗೆ. ಅದರಲ್ಲಿ ನಿಮಗೆ 30-40% ಸಬ್ಸಿಡಿ ಸಿಗುತ್ತೆ ಸರ್ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅಲ್ಲಿ. ಇವು ಎಲ್ಲಾ ಸಂಸ್ಕರಣಾ ಉಪಕರಣಗಳಿಗೆ 35-40% ಸಬ್ಸಿಡಿಯನ್ನ ಕೊಡ್ತಾ ಇದ್ದಾರೆ ಈಗ. ಅದನ್ನ ಉಪಯೋಗ ಮಾಡಿಕೊಂಡು ನಮ್ಮ ಯುವಜನತೆ ಎಜುಕೇಟೆಡ್ ಏನು ಇರ್ತಾರೆ ಸ್ವಲ್ಪ, ಅವರು ಇದನ್ನ ತಮ್ಮ ಸ್ವಂತ ಉದ್ಯೋಗವನ್ನಾಗಿ ತೆಗೆದುಕೊಂಡು ಮಾಡಿದಾಗ ಡೆಫಿನೆಟ್ಲಿ ನೀವು ಬೇರೆಯವರಿಗೆ ಒಂದು 3-4 ಜನರಿಗೆ ನೀವು ಉದ್ಯೋಗ ಕೂಡ ಕೊಡಬಹುದು. ಈಗ ಸಿರಿಧಾನ್ಯಗಳು ತಾವು ನವಣೆ, ಹಾರ್ಕ, ಬಾರ್ಲಿ, ಊದ್ಲು, ಸಾಮೆ, ಇವೆಲ್ಲ ಹೇಗೆ ಬೇಡಿಕೆ ಮಾರುಕಟ್ಟೆಯಲ್ಲಿ ಇತ್ತೀಚೆಗೆ ಸಾಕಷ್ಟು ಬರ್ತಾ ಇದೆ ಅಂತೀರಾ? ತುಂಬಾ ಬೇಡಿಕೆ ಇದೆ ಸರ್. ಅಂದ್ರೆ ಪ್ರೊಸೆಸಿಂಗ್ ಮಾಡೋದೇ ಸ್ವಲ್ಪ ಕಷ್ಟ ಎಲ್ಲರಿಗೂ, ಅದಕ್ಕಾಗಿ ಇದು ಮಾರ್ಕೆಟ್ ಅಲ್ಲಿ ಹೆಚ್ಚಿನ ಬೆಲೆಗೆ ಮಾರಾಟ ಆಗ್ತಾ ಇದೆ. ಇದು ಇನ್ನೂ ಕೂಡ ಜಾಸ್ತಿ ಆಗ್ತಾ ಇದೆ. ಯಾಕಂದ್ರೆ ಈ ನಮ್ಮ ಭತ್ತದ ಒಂದು ಅಕ್ಕಿಯನ್ನ ತಿನ್ನೋದ್ರಿಂದ ಬರೀ ಕಾರ್ಬೋಹೈಡ್ರೇಟ್ ಅದು ಡಬಲ್ ಪಾಲಿಶ್ಡ್ ತಿನ್ನೋದ್ರಿಂದ ಇನ್ನೂ ಸ್ವಲ್ಪ ಏನು ಪೋಷಕಾಂಶಗಳೇ ಸಿಗದೆ ಒಬೆಸಿಟಿ ಜಾಸ್ತಿ ಆಗುತ್ತೆ. ಆಮೇಲೆ ಬೇಗ ಇವು ನಮಗೇನು ಕಾಮನ್ ಡಿಸೀಸಸ್ ಅಂದ್ರೆ ಡಯಾಬಿಟಿಸ್ ಅಥವಾ ಈ ತರದ್ದು ಸ್ವಲ್ಪ ಜಾಸ್ತಿ ಆಗ್ತಾ ಇದೆ. ಅದಕ್ಕೆ ನಾವು ಇವನ್ನ ಸಿರಿಧಾನ್ಯಗಳನ್ನ ನಾವು ಅಳವಡಿಸಿಕೊಳ್ಳೋದ್ರಿಂದ ನಮ್ಮ ಡೈಲಿ ಡಯಟ್ ಅಲ್ಲಿ 2-3 ದಿವಸ ಅಥವಾ 4 ದಿವಸ ಸಿರಿಧಾನ್ಯಗಳನ್ನ ಉಪಯೋಗ ಮಾಡೋದ್ರಿಂದ ನಮ್ಮ ನಮ್ಮ ಪೋಷಕಾಂಶಗಳನ್ನ ನಮ್ಮ ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚಿಸ್ಕೋಬಹುದು. ಆಮೇಲೆ ಒಳ್ಳೆ ಉದ್ಯೋಗ ಕೂಡ ನಾವು ಅಳವಡಿಸ್ಕೋಬಹುದು. ನೋಡಿ, ತಾವ್ ಹೇಳಿದಾಗೆ ಒಂದು 5 ಲಕ್ಷ ರೂಪಾಯಿ ಸಾಲ ಮಾಡ್ಕೊಂಡ್ಬಿಟ್ಟು ಹಾಕೊಂಡು ಒಳ್ಳೆ ಒಂದು ರೀತಿಯಲ್ಲಿ ಈ ಒಂದು ಸಿರಿಧಾನ್ಯಗಳ ಸಂಸ್ಕರಣಾ ಘಟಕವನ್ನು ತೆಗೆದು ಅದರಿಂದ ಅಕ್ಕಿಯನ್ನ ಮಾಡಿ ಅಕ್ಕಿಯಲ್ಲೇ ಅಕ್ಕಿನೂ ಮಾರಾಟ ಮಾಡಬಹುದು, ಅಕ್ಕಿಯಿಂದ ಹಿಟ್ಟನ್ನು ಮಾಡ್ಕೊಂಡ್ಬಿಟ್ಟು ಅದರಿಂದ ತಿಂತಕ್ಕಂಥ ಪದಾರ್ಥಗಳು ಹಪ್ಪಳ, ಸೆಂಡಿಗೆ ಇರಬಹುದು, ರವೆಗಳಿರಬಹುದು, ಇವೆಲ್ಲ ಮಾಡಿ ಮಾರಾಟ ಮಾಡೋದ್ರಿಂದ ಸಾಕಷ್ಟು ಲಾಭ ಇದೆ ಅಂತಕ್ಕಂಥ ವಿಚಾರವನ್ನು ಹೇಳಿರ್ತಾವ ಈಗ. ಹೌದು ಸರ್. ಆ ಮುಖ್ಯವಾಗಿ ಇದ್ರ ಬಗ್ಗೆ ವಿಶೇಷವಾಗಿ ರೈತರಿಗೆ ಜ್ಞಾನ ಬೇಕು, ತರಬೇತಿಗಳು ಬೇಕು, ಯಾವ ರೀತಿ ತಗೋಬೇಕು, ಎಲ್ಲಿ ತಗೋಬೇಕು, ಹೇಗೆ ಇನ್ಸ್ಟಾಲ್ ಮಾಡಬೇಕು ಇನ್ಸ್ಟ್ರೂಮೆಂಟ್ಗಳನ್ನು ಅಥವಾ ಮಷಿನರಿಗಳನ್ನ ಹೇಗೆ ಹಾಕೋಬೇಕು ಅಂತಕ್ಕಂಥದ್ದು ಒಂದು ತರಬೇತಿಗಳು ಬೇಕಾಗ್ತವೆ. ಹೇಗೆ ನಿಮ್ಮಲ್ಲೆಲ್ಲ ಇದ್ರ ಬಗ್ಗೆ ಮಾಹಿತಿ ತರಬೇತಿಗಳು ಸಿಗ್ತಾವ ಹೇಗೆ? ನಮ್ಮಲ್ಲಿ ಈಗ ಆಲ್ರೆಡಿ ವರ್ಕಿಂಗ್ ಇದಾವೆ ಸರ್, ಯಾರೇ ರೈತರು ಬಂದು ಅದನ್ನ ನೋಡಬಹುದು. ನೋಡಬಹುದು ಅಂದ್ರೆ ಎಷ್ಟು ಜಾಗದಲ್ಲಿ ನಾವು ಹಾಕೋಬಹುದು, ಯಾವ್ಯಾವ ಮಷಿನ್ಗಳು ನಮ್ಗೆ ಬೇಕಾಗುತ್ತೆ, ಯಾವ ಒಂದು ಸಿರಿಧಾನ್ಯಕ್ಕೆ ಯಾವ್ಯಾವ ಮಷಿನರಿ, ನಾವೆಲ್ಲಾನು ಅವರಿಗೆ ಒಂದು ದಿವಸ ಭಾಳ ಅಂದ್ರೆ 2 ದಿವಸದಲ್ಲಿ ನಾವು ಅವ್ರಿಗೆಲ್ಲಾನು ತಿಳಿಯಪಡಿಸ್ತೀವಿ. ಆಮೇಲೆ ಅವರಿಗೆ ಅವ್ರ ಬೇಸ್ಡ್ ಆನ್ ದ ರಿಕ್ವೆಸ್ಟ್ ನಾವು ಇವನ್ ಪ್ರಾಜೆಕ್ಟ್ ರಿಪೋರ್ಟ್ ಕೂಡ ಮಾಡಿ ಅವ್ರಿಗೆ ಕೊಡಿಸುವಂತಹ ಒಂದು ಸೌಕರ್ಯ ಕೂಡ ನಾವು ಮಾಡ್ತಾ ಇದೀವಿ. ಈಗ ಬಹಳಷ್ಟು ಜನ ಇದರ ಉಪಯೋಗ ಪಡ್ಕೊಳ್ತಾ ಇದಾರೆ. ಇನ್ನೂ ಹೆಚ್ಚು ಹೆಚ್ಚು ರೈತರು ಇದನ್ನ ಉಪಯೋಗ ತಗೋಬೇಕು ಅಂತ ಮನವಿ ಮಾಡ್ತೇನೆ. ಕೊನೆದಾಗಿ ಏನ್ ಹೇಳ್ತೀರಿ ಮತ್ತೆ ರೈತರಿಗೆ? ಸಿರಿಧಾನ್ಯವನ್ನ ಬೆಳೆಯುವಂತವ್ರು ಬಹಳಷ್ಟು ಗುಳಾಡ್ತಾರೆ, ರೇಟ್ ಸಿಗದಲ್ರಿ, ಏನ್ ಮಾಡಿದ್ರಿ, ಬೆಳೆದ್ಮೇಲೆ ಹಂಗ ಇಟ್ಕೊಂಡಿರ್ಬೇಕ್ರಿ, ತಗೊಳಲ್ಲ, ಹಾಗೆ ಈಗ ಅಂತಾರೆ. ತಾವು ತಜ್ಞರಾಗಿ ಇಷ್ಟೆಲ್ಲ ಅನುಭವ ಇದೆ, ಏನ್ ಹೇಳ್ತಾರೆ ರೈತರಿಗೆ? ಸರ್, ಸಿರಿಧಾನ್ಯಗಳನ್ನ ಇತ್ತೀಚೆಗೆ ಈಗ ಒಂದು 10 ವರ್ಷದಿಂದ ಅದು ಈಗ ನಮ್ಮ ಭಾಗದಲ್ಲಿ ಒಂದು 5-6 ವರ್ಷದಿಂದ ತುಂಬಾ ಜಾಸ್ತಿ ಬೆಳೀತಾ ಇದ್ದಾರೆ. ಇದು ಒಂದು ಸಂತೋಷದ ವಿಷಯ. ಆಮೇಲೆ ಈಗ ತಾನೇ ಎಲ್ಲ ಒಂದು ಅಭಿವೃದ್ಧಿ ಆಗ್ತಾ ಇದೆ ಅಂದ್ರೆ ಪ್ರೊಸೆಸಿಂಗ್ ಪ್ರಥಮ ಹಂತದ್ದು, ದ್ವಿತೀಯ ಹಂತದ್ದು ಎಲ್ಲರಿಗೂ, ಆಮೇಲೆ ಜನಗಳಿಗೂ ಕೂಡ ಒಂದು ಅದರದ ಜಾಗೃತಿ ಇದೆ, ಅದನ್ನ ಉಪಯೋಗ ಮಾಡಬೇಕು. ನಾವು ಸಿರಿಧಾನ್ಯ ಉಪಯೋಗದಿಂದ ಹೆಚ್ಚು ಲಾಭ ಇದೆ ಅಂತಾನೂ ಕೂಡ ಜನರಿಗೆ ಗೊತ್ತಾಗ್ತಾ ಇದೆ. ಮುಂದಿನ ದಿನಮಾನಗಳಲ್ಲಿ ಡೆಫಿನೆಟ್ಲಿ ಇದಕ್ಕೆ ತುಂಬಾನೇ ಬೇಡಿಕೆ ಆಗುತ್ತೆ. ಈ ನೋಡ್ರಿ, 2023 ಸಿರಿಧಾನ್ಯಗಳ ವರ್ಷ ಅಂತೇಳಿ ಆಚರಣೆ ಮಾಡ್ಲಿಕ್ಕೆ ನಮ್ಮ ಭಾರತ ದೇಶ ಸದ್ದಾಗಿದೆ, ಜೊತೆಗೆ ಬೇರೆ ದೇಶಗಳು ನಮ್ಮ ಜೊತೆ ಕೈ ಜೋಡಿಸ್ತಾ ಇದಾವೆ. 2023 ಅಂತಾರಾಷ್ಟ್ರೀಯ ಸಿರಿಧಾನ್ಯ ವರ್ಷ ಅಂತ ಹೇಳಿ ಅದನ್ನ ಆಚರಣೆ ಕೂಡ ಮಾಡ್ತಾ ಇದಾರೆ. ಆಮೇಲೆ ನಮ್ಮ ರಾಜ್ಯದಲ್ಲಿ ಕೂಡ ಸಿರಿಧಾನ್ಯ ಬೆಳಿಲಿಕ್ಕೆ ಅದನ್ನ ಪ್ರೊಸೆಸ್ ಮಾಡ್ಲಿಕ್ಕೆ ತುಂಬಾ ಒಂದು ಅನುಕೂಲಕರವಾದಂತಹ ವಾತಾವರಣ ಕೂಡ ಇದೆ. ಅದಕ್ಕೆ ಎಲ್ಲ ಸಿರಿಧಾನ್ಯವನ್ನ ಬೆಳೆಯುವಂತ ರೈತರಿಗೆ ಕೃಷಿ ಇಲಾಖೆಯಿಂದ ಯೋಜನೆಗಳಿದ್ದಾವೆ. ಹೌದು ಸರ್, ಹೌದು. ಅದಕ್ಕಾಗಿ ಜನ ಹೆಚ್ಚಿನ ನಮ್ಮ ರೈತ ಬಾಂಧವರು ಇದನ್ನ ಬೆಳೆದು ಇದರ ಉಪಯೋಗ ಪಡ್ಕೋಬೇಕು, ಆಮೇಲೆ ಅವರು ಆರ್ಥಿಕವಾಗಿ ಸಬಲರಾಗಬೇಕು ಅಂತ. ಈಗ ನೋಡಿ, ರೈತರು ಏನ್ ಮಾಡ್ತಾರೆ, ಒಂದು 4-5 ಎಕರೆ ಬೆಳೆದು ಮಾರಾಟ ಇಲ್ಲ ಅನ್ನೋಕ್ಕಿಂತಲೂ ರೈತರು ತಮಗೆ ಎಷ್ಟು ಬೇಕು, ತಮ್ಮ ಊರಿಗೆ ಎಷ್ಟು ಖರ್ಚಾಗತ್ತೆ, ಅಕ್ಕಿ ಎಷ್ಟು ಮಾರಾಟ ಮಾಡಬಲ್ಲೆ ಅಂತಕ್ಕಂತ ಒಂದು ಕ್ಷೇತ್ರದಲ್ಲಿ 1/2 ಎಕರೆನೋ 1 ಎಕರೆನೋ ನವಣೆ ಬೆಳೆದು ಅಥವಾ ಬೇರೆ ಹಾರ್ಕ, ಊದ್ಲು, ಸಾಮೆ ಇವನ್ನೆಲ್ಲ ಬೆಳೆದು ಅಕ್ಕಿಗಳನ್ನ ಮಾಡಿ ತಾವೇ ಸ್ವಂತ ಮಾರಾಟ ಮಾಡ್ಕೋಬಹುದು. ಅದೇ ಅದಕ್ಕೆ ಗ್ರಾಮೀಣ ಮಟ್ಟದಲ್ಲಿ ಈ ಪ್ರಥಮ ಹಂತ ಸಂಸ್ಕರಣಾ ಉಪಕರಣಗಳನ್ನ ನಾವು ಹಾಕಿದಾಗ ಇದು ಎಲ್ಲರಿಗೂ ಗೊತ್ತಾಗುತ್ತೆ, ಆಮೇಲೆ ಅವರಿಗೆ ಇದರದ ಉಪಯೋಗ ಗೊತ್ತಾಗುತ್ತೆ, ಆಮೇಲೆ ಇದರಿಂದ ಆಗ್ತಕ್ಕಂತ ಲಾಭಗಳು ಗೊತ್ತಾಗುತ್ತೆ ಸರ್ ಅವ್ರಿಗೆ. ಒಳ್ಳೇದು ಡಾಕ್ಟರ್ ಪಿ ಎಫ್ ಪಟ್ಟದವರೇ, ಇದುವರೆಗೂ ಸಿರಿಧಾನ್ಯಗಳ ಸಂಸ್ಕರಣೆ ಅಂದ್ರೆ ಏನು, ಯಾವ ರೀತಿ ಸಂಸ್ಕರಣೆ ಆಗ್ತವೆ, ನಿಮ್ಮ ಒಂದು ಆಹಾರ ಸಂಸ್ಕರಣಾ ಘಟಕದಲ್ಲಿ ಏನೆಲ್ಲ ಸಂಸ್ಕರಣೆ ಒಂದು ತಂತ್ರಜ್ಞಾನ ಇದೆ ಅಂತಕ್ಕಂಥ ವಿಚಾರವನ್ನು ಹೇಳಿದರೆ, ನಮ್ಮ ರೈತರು ಮುಂದಿನ ದಿನಗಳಲ್ಲಿ ಸಿರಿಧಾನ್ಯಗಳಿಗೆ ಬೇಡಿಕೆ ಜಾಸ್ತಿ ಬರ್ತಾ ಇದೆ, ಜೊತೆಗೆ ಸಿರಿಧಾನ್ಯಗಳನ್ನು ರೈತರು ಬೆಳೆದು ಅಕ್ಕಿಗಳನ್ನು ಮಾಡಿ ಸ್ವಂತ ತಮ್ಮ ಮನೆ ಮಟ್ಟಿಗಾದರೂ ಬಳಸಲಿಕ್ಕೆ ಮುಂದೆ ಬರಬೇಕಾಗಿದೆ. ಆಹಾರ ಮತ್ತು ಆರೋಗ್ಯ ಒಂದಕ್ಕೊಂದು ಸಂಬಂಧ ಇರೋದ್ರಿಂದ ಸಿರಿಧಾನ್ಯಗಳು ಮಾನವನ ಆರೋಗ್ಯದ ಮೇಲೆ ಒಳ್ಳೆಯ ಒಂದು ಪರಿಣಾಮವನ್ನು ಬೀರ್ತದವೆ ಇವುಗಳನ್ನು ಸೇವನೆ ಮಾಡೋದ್ರಿಂದ. ಆದ್ದರಿಂದ ರೈತರು ಸಿರಿಧಾನ್ಯಗಳನ್ನು ಬೆಳೀಲಿಕ್ಕೆ ಮುಂದೆ ಬರಲಿ, ಜೊತೆಗೆ ಸಂಸ್ಕರಣೆಗೆ ನಿಮ್ಮ ಕೃಷಿ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ಆಹಾರ ಸಂಸ್ಕರಣದಲ್ಲಿ ಸೌಲಭ್ಯಗಳಿದ್ದಾವೆ, ಇದರ ಸೌಲಭ್ಯವನ್ನು ನಮ್ಮ ಎಲ್ಲ ರೈತರು ಪಡ್ಕೊಳ್ಳಿ ಅಂತ ಹೇಳೋಣ. ನಿಮ್ಮ ವಿಚಾರವನ್ನು ಹಂಚಿಕೊಂಡೋದಕ್ಕೆ ನಮ್ಮ ರೈತರ ಪರವಾಗಿ ತಮಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಇದುವರೆಗೆ ಸಿರಿಧಾನ್ಯಗಳ ಸಂಸ್ಕರಣ ತಂತ್ರಜ್ಞಾನ ಕುರಿತು ಡಾಕ್ಟರ್ ಪಿ ಎಫ್ ಮಠದ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ವಿ ಜಿ ಬೌಲತೆ. ಬನ್ನಿ ರೈತ ಬಂಧುವರೇ, ಈಗೊಂದು ವಾಣಿಜ್ಯ ಪ್ರಕಟಣೆ. ಹರ್ ಜೋಖಿಮ್ ಸೆ ನಿಕಲ್ ಕರ್ ಫಸಲ್ ಆಯೆ ಸುರಕ್ಷಿತ ಹೋ ಜಾಯೆ. संकट के समय प्रधानमंत्री फसल बीमा योजना किसानों के लिए वरदान है. अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवच. कृषि एवं किसान कल्याण मंत्रालय, भारत ಸರ್ಕಾರ. ರೈತ ಬಂಧುವರೇ, ಈಗ ಕೇಳಿ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು. ರೈತ ಬಂಧುವರೇ, ಹವಾಮಾನ ವರದಿ ಮತ್ತು ಹವಾಮಾನ ಆಧಾರಿತ ಕೆಲವು ಕೃಷಿ ಸಲಹೆಗಳನ್ನು ಕೇಳೋಣಲ್ಲ. ಗ್ರಾಮೀಣ ಕೃಷಿ ಮೌಸಮ್ ಸೇವಾ, ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಹಾಗೂ ಭಾರತ ಹವಾಮಾನ ಮುನ್ಸೂಚನಾ ಕೇಂದ್ರ ಬೆಂಗಳೂರು ಇವರುಗಳ ಜಂಟಿ ಪ್ರಸಾರದಂತೆ ನಾಳೆ ದಿನಾಂಕ 28/8/2022 ಅಂತಂದರೆ ಭಾನುವಾರ 34 mm ಮಳೆ ಆಗುವ ಸಾಧ್ಯತೆ ಇದ್ದು ಗರಿಷ್ಠ 29, ಕನಿಷ್ಠ 22 degrees Celsius ಉಷ್ಣಾಂಶ ಇರುವುದೆಂದು ತಿಳಿದು ಬಂದಿದೆ. ಹಾಗೆಯೇ ಗರಿಷ್ಠ 85, ಕನಿಷ್ಠ 68% ಆರ್ದ್ರತೆ ಇದ್ದು ಗಾಳಿಯ ವೇಗ ಪ್ರತಿ ಗಂಟೆಗೆ 19 km ಚಲಿಸುವ ಸಾಧ್ಯತೆ ಇದೆ ಎಂದು ತಿಳಿದು ಬಂದಿದೆ. ಇನ್ನು ರೈತ ಬಾಂಧವರಿಗೆ ಹವಾಮಾನ ಆಧಾರಿತ ಕೆಲವು ಕೃಷಿ ಸಲಹೆಗಳು ಹೀಗಿವೆ. ಸಸ್ಯ ಸಂರಕ್ಷಣಾ ಸಿಂಪರಣೆಯನ್ನು ಜಾಗರೂಕತೆಯಿಂದ ಬೆಳಗಿನ ಸಮಯದಲ್ಲಿ ಸ್ವಚ್ಛ ಆಕಾಶವಿದ್ದಾಗ ಹಾಗೂ ಕಡಿಮೆ ಗಾಳಿ ಇದ್ದಾಗ ಕೈಗೊಳ್ಳಬೇಕು. ಮಳೆಯಿಂದ ಕಳೆಗಳ ಸಂಖ್ಯೆ ಹೆಚ್ಚಾಗಿ ಬೆಳೆಗಳಲ್ಲಿ ಬೆಳವಣಿಗೆಗೆ ಕುಂಠಿತವಾಗಿರುವುದು ಕಂಡು ಬಂದಿದ್ದು, ಇದರ ಹತೋಟಿಗಾಗಿ ಅಂತರ್ಬೇಸಾಯ ಪದ್ಧತಿಯನ್ನು ಅನುಸರಿಸಿ ಕಳೆಗಳನ್ನು ನಿರ್ವಹಣೆ ಮಾಡಬೇಕು. ಮಣ್ಣಿನಲ್ಲಿ ಚೆನ್ನಾಗಿ ತೇವಾಂಶವಿದ್ದ ಕಡೆಗಳಲ್ಲಿ ಈಗಾಗಲೇ ಬಿತ್ತಿದ ಬೆಳೆಗಳಿಗೆ ಮೇಲು ಗೊಬ್ಬರವನ್ನು ಕೊಡಬೇಕು. ಹತ್ತಿ, ತೊಗರಿ, ಗೋವಿನ ಜೋಳ ಮತ್ತು ಇತರೆ ದೀರ್ಘಾವಧಿ ಬೆಳೆಗಳನ್ನು ನೋಡ್ಕೋಬೇಕು. ಮೆಕ್ಕೆಜೋಳದಲ್ಲಿ ಎಲೆ ಮತ್ತು ಎಲೆ ಕವಚ ಅಂಗಮಾರಿ ರೋಗದ ಹತೋಟಿಗಾಗಿ 1 gram ಕಾರ್ಬನ್ ಡೈಸಮ್ ಅನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಗೋವಿನ ಜೋಳದಲ್ಲಿ ಸೈನಿಕ ಹುಳುವಿನ ನಿರ್ವಹಣೆಗೆ ಹೆಕ್ಟರ್ಗೆ 10 ಮೋಹಕ ಬಲೆಗಳನ್ನು ಅಳವಡಿಸಬೇಕು ಮತ್ತು 0.3 gram ಇಮಾಮೆಕ್ಯುನ್ ಬೆಂಜೋಯೇಟ್ 5 SG ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಹತ್ತಿಯಲ್ಲಿ ಸಸ್ಯಹೇನು ಮತ್ತು ಬಿಳಿ ನೊಣದ ಹತೋಟಿಗಾಗಿ ಎಕರೆಗೆ ಹಳದಿ ಬಣ್ಣದ ಪಂಜಿನ ಬಲೆಗಳನ್ನು ಉಪಯೋಗಿಸಬೇಕು. ಹತ್ತಿಯಲ್ಲಿ ಎಲೆ ಕೆಂಪಾಗುವಿಕೆಯನ್ನು ಹತೋಟಿ ಮಾಡಲು 10 gram ಮ್ಯಾಗ್ನೀಸಿಯಂ ಸಲ್ಫೇಟ್ ಮತ್ತು 10 gram 19 19 19 ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಿ. ಇನ್ನು ಹತ್ತಿ ಬೆಳೆಗೆ ಮೇಲು ಗೊಬ್ಬರವಾಗಿ ಪ್ರತಿ ಎಕರೆಗೆ 18 kg ಯೂರಿಯಾ ಮತ್ತು 10 kg ಪೊಟ್ಯಾಶ್ ರಸಗೊಬ್ಬರವನ್ನು ಕೊಡಬೇಕು. ರೈತರು ಬಿತ್ತನೆ ಮಾಡಿದ 40 ದಿನಗಳ ನಂತರ ಎಡೆಗುಂಟೆ ಹಾಯಿಸಿ ಕಳೆಗಳ ನಿಯಂತ್ರಣವನ್ನು ಮಾಡಿ ಸಾಧ್ಯವಾದಲ್ಲಿ ಒಂದು ಸಲ ಕೈಕಳೆಯನ್ನ ಮಾಡಬೇಕು. ಇನ್ನು ಶೇಂಗಾ ಬೆಳೆ ಹೂ ಬಿಡುವ ಹಂತದಲ್ಲಿ ಪ್ರತಿ ಎಕರೆಗೆ 5 ಗ್ರಾಂ ಸಾರಜನಕವನ್ನ ಮೇಲು ಗೊಬ್ಬರವಾಗಿ ಕೊಡುವುದು ಸೂಕ್ತ. ತೊಗರಿ ಬಿತ್ತನೆ ಮಾಡಿದ 50 ದಿನಗಳ ನಂತರ 5-6 ಸೆಂಟಿಮೀಟರ್ನಷ್ಟು ಮೇಲ್ಭಾಗದ ಕುಡಿ ಚಿವುಟುವುದರಿಂದ ಹಾಗೂ 10 ಗ್ರಾಂ 19-19-19 ಸಿಂಪಡಿಸುವುದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಕವಲೊಡೆದು ಗಾಯಗಳ ಸಂಖ್ಯೆಯನ್ನು ಹೆಚ್ಚಿಗೆ ಮಾಡಬಹುದು. ಇನ್ನು ತೊಗರಿಯಲ್ಲಿ ಬಲೆ ಕಟ್ಟುವ ಕೀಟದ ಹತೋಟೆಗಾಗಿ 2 ಮಿಲಿಲೀಟರ್ ಕ್ಲೋರೋಫೆರಿಫಾಸ್ 20 EC ಅಥವಾ 1 ಗ್ರಾಂ ಅಸಿಫೇಟ್ 75 SP ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಇನ್ನು ಸೂರ್ಯಕಾಂತಿಯಲ್ಲಿ ಎಲೆ ತಿನ್ನುವ ಕೀಟದ ಹತೋಟೆಗಾಗಿ 2 ಮಿಲಿಲೀಟರ್ ಕ್ವಿನಾಲ್ಫಾಸ್ 20 EC ಅಥವಾ 0.1 ಮಿಲಿಲೀಟರ್ ಸ್ಪೈನೋಸ್ಯಾಡ್ 45 EC ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಇನ್ನು ಮೆಣಸಿನಕಾಯಿಯಲ್ಲಿ ಬೂದಿ ರೋಗದ ನಿರ್ವಹಣೆಗಾಗಿ ಮೈಕ್ಲೋಬಿಟಾನಿಲ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಬೇಕು. ಮೆಣಸಿನಕಾಯಿ ಹೂ ಬಿಡುವ ಹಂತದಲ್ಲಿ 0.25 ಮಿಲಿಲೀಟರ್ ನೆಪ್ತಲಿಕ್ ಅಸಿಟಿಕ್ ಆಸಿಡ್ ಅನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸುವುದರಿಂದ ಹೂ ಉದುರುವುದನ್ನು ನಿಯಂತ್ರಣ ಮಾಡಬಹುದು. ಮೆಣಸಿನಕಾಯಿ ನಾಟಿ ಮಾಡುವಾಗ ಸಸಿಗಳನ್ನು ಟ್ರೈಕೋಡರ್ಮಾ ಮತ್ತು ಸುಡೋಮೊನಾಸ್ ಜೈವಿಕ ಗೊಬ್ಬರದ ದ್ರಾವಣದಲ್ಲಿ ಅದ್ದಿ ನಾಟಿ ಮಾಡಬೇಕು. ಜಾನುವಾರುಗಳಿಗೆ ಸಮತೋಲನವಾದಂತಹ ಪಶು ಆಹಾರವನ್ನು ಕೊಡಬೇಕು. ಇದರಿಂದ ಅವುಗಳ ಹಾಲಿನ ಉತ್ಪಾದನಾ ಸಾಮರ್ಥ್ಯ ಹೆಚ್ಚಾಗ್ತದೆ. ಮಳೆಗಾಲದಲ್ಲಿ ಹೆಚ್ಚಾಗಿ ಸಿಗುವ ಹಸಿರು ಮೇವನ್ನು ರಸಮಯವಾಗಿ ಸಂಗ್ರಹಿಸಿಕೊಂಡರೆ ಹಸಿರು ಮೇವು ಸಿಗದೇ ಇದ್ದಾಗ ಅವುಗಳನ್ನು ಮೇಯಿಸಿ, ಅಂದರೆ ಬೇಸಿಗೆಯಲ್ಲೂ ಕೂಡ ಹೆಚ್ಚಿನ ಹಾಲಿನ ಉತ್ಪಾದನೆ ಪಡೆದು ಲಾಭವನ್ನು ಪಡ್ಕೋಬಹುದು. ಇನ್ನು ನುಗ್ಗೆ ಸೊಪ್ಪನ್ನು ಜಾನುವಾರುಗಳಿಗೆ ಆಹಾರವಾಗಿ ಉಪಯೋಗಿಸುವುದರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗ್ತದೆ. ಕೇಳಿದ್ರಲ್ಲ ರೈತ ಬಾಂಧವರೇ, ಇದುವರೆಗೆ ಹವಾಮಾನ ವರದಿ ಮತ್ತು ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳನ್ನು. ಮತ್ತೆ ನಾಳೆ ಭೇಟಿಯಾಗನಲ್ಲ, ಅಲ್ಲಿವರೆಗೂ ನಮಸ್ಕಾರ. ರೈತ ಬಂಧುವರೇ, ಇದುವರೆಗೂ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳಿದಿರಿ. ಕೃಷಿರಂಗ ಕಾರ್ಯಕ್ರಮ ಮುಂದುವರಿಯುವುದು. ಈಗಿದೊಂದು ವಾಣಿಜ್ಯ ಪ್ರಕಟಣೆ. ರೇಷ್ಮೆ ಕೃಷಿಯಲ್ಲಿ ಮರ ಪದ್ಧತಿ ಅಳವಡಿಸಿಕೊಳ್ಳಿ, ನೀರಿನ ಉಳಿತಾಯ ಮಾಡಿರಿ ಹಾಗೂ ಅಧಿಕ ಸೊಪ್ಪಿನ ಇಳುವರಿ ಪಡೆಯಿರಿ. ಮರ ಪದ್ಧತಿಯಲ್ಲಿ ಬೆಳೆದ ಹಿಪ್ಪು ನೇರಳೆ ಸೊಪ್ಪಿನ ಗುಣಮಟ್ಟ ಹಾಗೂ ಸೊಪ್ಪಿನ ಇಳುವರಿ ಉತ್ತಮವಾಗಿರುತ್ತದೆ. ಇದೊಂದು ಪ್ರಕಟಣೆ. ರಾಯಚೂರು ಜಿಲ್ಲೆಯ ಎಲ್ಲ ರೈತ ಬಾಂಧವರಿಗೆ ಈ ಮೂಲಕ ತಿಳಿಸುವುದೇನೆಂದರೆ, ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯಡಿ ಕೇಂದ್ರ ಸರ್ಕಾರದಿಂದ ತಮ್ಮ ಬ್ಯಾಂಕ್ ಖಾತೆಗಳಿಗೆ ಸಹಾಯಧನ ಪಡೆಯುತ್ತಿರುವ ರೈತರು 31 ಆಗಸ್ಟ್ 2022 ಸಮೀಪದ ಕಾಮನ್ ಸರ್ವಿಸ್ ಸೆಂಟರ್ಗಳಿಗೆ ಭೇಟಿ ನೀಡಿ ತಮ್ಮ ಬ್ಯಾಂಕ್ ಖಾತೆಗೆ ಇ-KYC ಮಾಡಿಸಿಕೊಳ್ಳಬೇಕು. ಅಥವಾ ಸ್ಮಾರ್ಟ್ಫೋನ್ ಬಳಸುತ್ತಿರುವ ರೈತರು ಪಿಎಂ ಕಿಸಾನ್ ವೆಬ್ ಪೋರ್ಟಲ್ ತಂತ್ರಾಂಶದ ಮುಖಾಂತರ ಇ-KYC ಮಾಡಿಸಿಕೊಳ್ಳಬಹುದಾಗಿದೆ. ಆಗಸ್ಟ್ 31 ಇ-KYC ಮಾಡಿಸದೇ ಇರುವ ರೈತರಿಗೆ ಯಾವುದೇ ಕಾರಣಕ್ಕೂ ಸೌಲಭ್ಯ ಸಿಗುವುದಿಲ್ಲ. ಪ್ರಕಟಣೆ ಕೇಳಿದಿರಿ. ರೈತ ಬಂಧುವರೇ, ಈಗ ಕೃಷಿ ರಂಗ ಕಾರ್ಯಕ್ರಮ ಮುಂದುವರಿಯುವುದು. ಈಗ ಕೇಳಿ ಕೊಪ್ಪಳ ಜಿಲ್ಲೆಯ ಹೊಸೂರಿನ ಬಸಮ್ಮ ಹಾಗೂ ಸಂಗಡಿಗರಿಂದ ತತ್ವ ಪದಗಳು. ಸಾಗೈತೆ ಬತ್ತೇ ಆತಕ ದೇಹದ ಗೊಡವಿ ಅದಕ್ಕೆ ಆತಕ ದೇಹದ ಗೊಡವಿ ಒಂದು ದಿನ ಹೋಗುತ್ತದ ಕೆಡವಿ ಒಂದು ದಿನ ಹೋಗುತ್ತದ ಕೆಡವಿ ಬೀಳು ಬ್ಯಾಡೋ ಎಡವಿ ಬೀಳು ಬ್ಯಾಡೋ ಎಡವಿ ಹಾದಿಯೋ ಅಡವಿ ಬುದ್ಧಿವಂತ ಸಂಸಾರ ಮಾಯದ ಘೋರ ಯಾರ್ಯಾರು ಆಗಿಲ್ಲ ಪಾರ